ನನಗೆ ಗೊತ್ತಿಲ್ಲ ಅಂದ್ರೆ ತಪ್ಪು ತಪ್ಪು ಹೇಳಕ್ಕೆ ಹೋಗ್ಬಾರ್ದು. ಹ್ಞೂ, ನಾನು ಅದನ್ನ ಅನ್ಕೊಂತ ಕುಂತಿದ್ದೆ. ಹೌದಪ್ಪ, ಇವೇನು ಹಾಲು ಹಿಂಡುವರೆ ಹೌದಲ್ಲ, ಅದು ಗೊತ್ತಿಲ್ಲ ನನಗೆ. ಅದಕ್ಕೇನಂತ ಗೊತ್ತೈತೇನುವೆ, ಹಾಲು ಹಿಂಡೋ ಕಾಲನ ತಂದದ್ದು ಅವನು ಮರಿ ಮಾಡ್ಬೇಕು, ಬಹಳಷ್ಟು ಮಾಡಿ ಆಮೇಲೆ ಬಿಸ್ನೆಸ್ ಮಾಡ್ತಾನಂತ. ಬಿಸ್ನೆಸ್ ನೋಡಿದೆ. ಹ್ಞೂ, ಒಳ್ಳೆ ಬಿಸ್ನೆಸ್ ತಲೆ ಬಿಡವ ಯವ್ವ, ನಮ್ಮ ತಲೆಗೆ ತಂದು ಕಟ್ಟಿಡ್ತಾರ. ನಾ ಯಾವಾಗ ದಗದ ಮಾಡಲಿ, ಯಾವಾಗ ಉತ್ತರನ ಕಾಯಿಲಿ ಅಂದ್ರೆ ನಮ್ಮ ನಿಂಗ ಹಚ್ಚಿನ ಬಿಡು ಅಂದ ಅರ್ಥ ಅಂದ್ರೂ ಒಂದಿಟ್ಟೆಲ್ಲ ತಿಳ್ಕೊಬೇಕಲ್ವೇ, ಮನ್ಯಾಗಿನ ಅವ್ರು ಮಾಡಿದಂಗೆ ಹೆಂಗ ಆಕೈತಿ ನೋಡಕ್ಕಲ್ಲವ. ಈ ಹೊಲ ಮನಿ ಕೆಲಸ ಮಾಡೋರು ಒಂದೀಟು ಉಪಕಸುಬು ಅಂತ ಹೇಳಿ ಏನ್ರ ಇಟ್ಕೊಂಡಿರ್ಬೇಕು. ಕೋಳಿ ಸಾಕೋದು, ಕುರಿ ಆಡು ಸಾಕೋದು, ಇಂಥದ್ದು ಏನ್ರ ಒಂದು ಸೈಡ್ ಇಟ್ಕೊಂಡಿದ್ರ ಯಾವಾಗ ಹೊಲ್ದಾಗ ಕೆಲಸ ಇರಂಗಿಲ್ಲ, ಅವಾಗ ಇವು ಕೈ ಹಿಡಿತಾವ ನಮ್ಮ. ಅದು ಕರೆ ಬಿಡು, ಆದ್ರೆ ಏನ ಸಾಕೋಕ್ಕಿಂತ ಮುಂಚೆನೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕ್ವೆ. ಈ ತಿಳಿಲಾರ್ದ ತಂದಿಟ್ರ ನೋಡ್, ಅದ್ರ ಮಾರಿ ನಾ ನೋಡ್ಕೊತ ಕುಂದ್ರದು, ನನ್ನ ಮಾರಿ ಅದೇ ನೋಡ್ಕೊತ ಕುಂದ್ರದ ಆಕೈತಿ. ಈಗ ಆತಿ ತಿಳ್ಕೊಂಡಿಲ್ಲ ಮತ್ತೆ ನೋಡ ಕಲ್ಲವ್ವ, ನೀನು ನಿನ್ನ ಪೇಪರ್ ಗಿಪ್ಪರ್ ಓದಿ ಸುದ್ದಿ ಗಿದ್ದಿ ಕೇಳಿದ್ದೇನಿಲ್ಲ ಇಲ್ವೇ. ನಾನು ಅಕ್ಕ ನನಗೆ ಅಸೈ ಮಾಡ್ಬೇಡಿ ಆಗ್ಲೇ, ನಂಗೇನು ಓದಾಕ್ ಬರ್ತೈತೇನು, ನಾನು ಬರೇ ಪಿಕ್ಚರ್ ನೋಡಾಕಿವ. ನಿನ್ನ ಪೇಪರ್ನಾಗ ಒಬ್ರು ವಯಸ್ಸಾದವ್ರ ಅಮ್ಮಾರು ಭಾಳಷ್ಟು ಮಣಿ ಸರ ಹಾಕೊಂಡಿದ್ರು, ಗನ ಚಂದ ನಕ್ಕೋತ ನಿಂತಿತ್ತು. ನನ್ನ ಮಗ ಓದಾಕತ್ತಿತ್ತ, ಹಾಡು ಹಾಕಿ ಅಂತ ನೋಡ್ಬೇ ಯವ್ವ ಅಂತಂದ. ಮುಂದೆ ಓದಲ್ಲ ಅಂದ್ರೆ ಏನೋ ಫೋನ್ ಬಂತು ಹೋಗ್ಬಿಟ್ಟ ಹೊರಗೆ. ನೋಡಿದೇನು, ನೀನು ಆಟ ಇಟ್ಟು ತಿಳ್ಕೊಂಡಿರ್ತಿ, ನೀರು ಏನು ಕಮ್ಮಿ ಅದಿ ತಗೋ. ಇಲ್ಲಿ ಬಿಡು, ಅಂದ್ರೂ ಆಕಿಗೇನೋ ಪ್ರಶಸ್ತಿ ಸಿಕ್ಕಿತ್ತಂತ. ಹಾಡು ಹಕ್ಕಿ ಅಂತ ಪ್ರಸಿದ್ಧ ಆಗಿದ್ದಂಥ ಸುಕ್ರಿ ಬೊಮ್ಮುಗೌಡ, ಇವರು ಜನಪದ ಕಲಾವಿದರು. ಈ ಹಾಲಕ್ಕಿ ಮಂದಿ ಒಳಗ ಹಾಲಕ್ಕಿ ಪದಗಳು ಅಂತ ಇರ್ತಾವ, ಭಾಳ ಚಂದ ಇರ್ತಾವ ಕೇಳಾಕವ, ಅರ್ಥನು ಮಜ್ಜಾ ಮಜ್ಜಾ ಇರ್ತದ. ಇಂಥ ಪದಗಳನ್ನ ಹಾಡಿ ಆ ಹೆಣ್ಮಗಳು ಭಾಳ ಪ್ರಸಿದ್ಧ ಆಗಿದ್ಲು. ಅಟ್ಟ ಅಲ್ಲ, ಆ ಊರಾಗ ಈ ಹಾಲಕ್ಕಿ ಸಮುದಾಯದೊಳಗ ಅಕ್ಷರ ಕ್ರಾಂತಿಯನ್ನು ತಗೊಂಬಂದ್ಲು. ಕಲ್ತಿದ್ಲು ಅನ್ಬೇಕು ಸಾಲಿ, ಆಕಿ ಕಲ್ತಿದ್ದಿಲ್ಲ, ಮಂದಿಗೆಲ್ಲ ಕಲಿಸೋದು ಮಾಡೋದು ಒಂದು ತರ. ಈ ಹಾಲಕ್ಕಿ ಸಮುದಾಯದವ್ರನ್ನ ಬಹಳ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿದ್ಲು. ಇರ್ತಾರ ನೋಡ್ಬೆ, ಈಕಿನ ಹಾಡುವಿಕೆಗೆ ಗೊತ್ತು ಮಾಡಿ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತ ಆಕಿಗೆ. ನೋಡ್ಬೇ, ಮತ್ತ ನಮ್ಮ ಧಾರವಾಡ ಆಕಾಶವಾಣಿಯಾಗ ಜನಪದ ಸಂಗೀತ ವಿಭಾಗದೊಳಗ ಆಕಿ ಅನುಮೋದಿತ ಕಲಾವಿದೆಯಾಗಿ ಇಲ್ಲಿ ಬಂದು ಬಂದು ಹಾಡು ಹಾಡಿ ಹೋಗ್ತಿದ್ಲು. ಇದು ಅನುಮೋದಿತ ಕಲಾವಿದೆ ಅಂದ್ರೆ ಏನು, ಒಟ್ಟು ಅವ್ರ ಹಾಡಿನ ಹೋಗಿ ಪಾಸ್ ಆದಂಗ. ಹಾ, ಪಾಸ್ ಆಗಿ ಇಲ್ಲಿ ಬಂದು ಕಾರ್ಯಕ್ರಮದಾಗ ಹಾಡು ಹಾಡಿ ಹೋಗ್ತಿದ್ಲು. ಯಾವ ಒಂದ್ವೇ ನಿಮ್ಮ ಆಫೀಸ್ನಾಗ ಹಾಡು ಅದಾವ? ಒಂದು ಹಾಡು ಐತಿನಿ ಕೇಳೋಣ. ನಾನು ಕೇಳೋಣಲ್ಲ. ಹಮ್ಮಲ್ಲೋಗೆ ಮುಗೆ ಎಲ್ಲೆಲ್ಲಿದ್ದಾರೆ, ಎಲ್ಲಿದ್ದಾರೋ ನಿನೆ ಪರೀ ಮಾಳೋ. ಹಲ್ಲುಗಿಯುವೆ ಎಲ್ಲಿದ್ದಾರೆ, ನೀನು ಎಲ್ಲಿದ್ದಾರೋ ನಿನಿ ಪರೀ ಮಾಳೋ. ಎಲ್ಲಿದ್ದಾರೋ ನಿನೆ ಪರಿಮಾಳ ಮಲ್ಲುಗೆ ಲೋವೆ ಹಾರಿ ಬರೆ ನಾರಿ ತುರೋ ಬೀಗೋ. ಎಲ್ಲಿದ್ದರು ನೀ ಪರಿಮಾಳ ಮಲ್ಲುಗಿಯುವೆ ಹಾರಿ ಬರೆ ನಾರಿ ತುರೋ ಬೀಗೋ. ಹಾರಿ ಬರವಕ್ಕೆ ಹಕ್ಕೆಲೆ ಪಗಚೆಗೋಳಲ್ಲ ಹತ್ತಿ ಕೊಯ್ಯೆ ಮಾರಿ ಬರುವಾಕೆ ಲಕ್ಕಿಲಿ ಪಕ್ಷಗೋಳಲ್ಲ ಲತ್ತಿ ಕೊಯೇ ನಾರಿ ವನ ಕೊಗೋ. ಹತ್ತಿ ಕೊಯ್ಯಬಾಕೆ ಗಂಡೋಲು ಕಮರಗೋಳಲ್ಲ ಹೆಣ್ಣೊಂದೇ ಮಗಳೇ ತೊಳೋ ಚಮ್ಮೋ. ಕೊಯ್ವಾಕೆ ಗಂಡು ಕೊಮರಗೋಳಲ್ಲ ಎಣ್ಣೊಂದೇ ಮಗಳೇ ತೊಳೋಚಿಯೋ. ಎಣ್ಣೊಂದೇ ಮಗಳೇ ತೊಳಚಮ್ಮ ಅದಾರೆ ತಮ್ಮರೆ ಹುನುಗಾರ ಕರಿ ಕಂಡು. ಎಣ್ಣೊಂದೇ ಮಗಳೇ ತೊಳಚಮ್ಮ ಆಗಿಲಿ ಕಂಡೇ ತಮ್ಮೊಂದೇ ಗುಣಗಾರ ಕರಿ ಕಂಡು. ತಮ್ಮ ಗುಣಗಾರ ಕರೆದೇಳೆ ಕುಳ್ಳೆ ಚಿಕ್ಕಂಡೆ ಗುಣಗಾರಿಗೆ ಹೇಳಿದೋ ಕೆಮಿ ಮಾತೋ. ತಮ್ಮ ತಲೆ ಕೊಳ್ಳಿಸಿ ಕಂಡೇ ಗುಣ ತಂಬೊಂದೆ ಹೇಳಿದೋ ಕೆಮಿ ಮಾತು ಕೇಳರೆ ಕೇಳರೆ ಗುಣಗಾರ ನಿ ಮೇಲೆ ಕೈರೋ ಚಿನ್ನದೊಂದೇ ರಥವಾಗಯೋ ಬೇಕು ಕೇಳಿರೆ ಕೇಳಿರೆ ಗುಣಗಾರೆ ನಿಮಿಲಿ ಕೇಳಿ ಚಿನ್ನದೊಂದೇ ರಥವೇ ಗೈ ಬೇಕು ರಥವಾಗೆ ಬೇಕು ಗುಣಗಾರೆ ಮಲ್ಲೋಗೆ ಬನಕೆ ಉಗಬೇಕು ಚಿನ್ನದೊಂದೇ ರಥವಾಗೆ ಬೇಕು ಗುಣಗಾರೆ ಮಲ್ಲೋಗಿ ಒಂದೇ ಬನಕೆ ಉಗಬೇಕು ಮಲ್ಲೋಗೆ ಮನಕೆ ಒಗಬೇಕು ಗುಣಗಾರೆ ಎಕ್ಕಡೆ ನೋರುವ ಕೊಯ್ಯಬೇಕು ಮಲ್ಲುಗಿ ಒಂದೇ ಬನಕೆ ಒಗಬೇಕು ಗುಣಗಾರೆ ಎಕ್ಕಡೆ ನೋರುವ ಕೊಯ್ಯಬೇಕು ಎಕ್ಕಡೆ ನೋರುವ ಕೊಯ್ಯಬೇಕು ಗುಣಗಾರೆ ಕೈಯೊಂದೇ ನೆನಕೆ ನಣಿ ಬೇಕು ಗುಣಗಾರೆ ಕೈಯೊಂದೇ ನೆನಕೆ ನಡಿಬೇಕು ಕೈಯೊಂದೇ ನೆನಕೆ ನಡಿಬೇಕು ಗುಣಗಾರೆ ತುಳಸ ಮನ ಮನಗೆ ಬರವಾರು ಕೈಯೊಂದೇ ನೆನಕೆ ನಡಿಬೇಕು ಗುಣಗಾರೆ ತುಳಸ ಮನ ನನಗೆ ಬರೋ ಚಮ್ಮನ ಮನಗೆ ಬರಬೇಕು ಗುಣಗಾರೆ ಮಲ್ಲೋಗೆ ಹೂವಿನ ದಂಡೆ ಇರೋ ಚೀರೋ ತುಳಸಮ್ಮನ ಮನಗೆ ಬರಬೇಕು ಗುಣಗಾರೆ ಮಲ್ಲೋಗಿ ಹೂವಿನ ದಂಡೆ ಇರೋ ಚೀರೋ ಚಿರೋ ಗುಣಗಾರೆ ಚಿನ್ನದೊಂದೇ ರಥವಾ ಇಳಿದಾರೋಗಿಂದಂಡೇ ಇರಚಿರೋ ಗುಣಗಾರೆ ಚಿನ್ನದೊಂದೇ ರಥವಾ ಇಳಿದಾರೋ ಇಳಿದರೆ ಗುಣಗಾರೆ ಬೆಳ್ಳಿ ಚೊಂಬಲೆ ನೀರ ತಡಿದಾರೋ ಚಿನ್ನದೊಂದೆ ರಥವಾಳಿಳಿದಾರೋ ಗುಣಗಾರೆ ಬೆಳ್ಳಿ ಚೊಂದೆ ನೀರ ತಡಿದಾರೋ ಬೆಳ್ಳಿ ಚೊಂಬಲ ನೀರ ತಡೆದಾರೆ ಗುಣಗಾರೆ ತುಳಸಿಲಿ ತಣೆ ಲತ್ತೆ ಕುಳೋತಾರೋ ಬೆಳ್ಳಿ ಚಮ ನೀರ ತಡೆದಾರೋ ಗುಣಗಾರೆ ತುಳಸ ಮನ ಅತ್ತೆ ನಿಲೋತಾರೋ ತುಳಸಿ ತಣೆ ಲತ್ತೆ ಕುಳತಾರೆ ಗುಣಗಾರೆ ಬೊಂಬೆಲೆ ತಳಾವುತ್ತೆ ಲೈದಾರೋ ಮತ್ತೆ ಕುಳತಾರೋ ಗುಣಗಾರೆ ಬೊಂಬೆ ಒಂದೇ ಬೊಂಬೆ ತೊಳಿದಾರೋ ಬೊಂಬೆ ತೊಳಗುತ್ತೆ ಐದಾರೋ ಗುಣಗಾರೆ ತೋರಣ ತೊಳಗುತ್ತೆ ಲೈದಾರೋ ಬೊಂಬೆ ತೊಳಗುತ್ತೆ ಲೈದಾರೋ ಗುಣಗಾರೆ ತ್ವರಣ ತೊಳಾವುತ್ತೆ ಲೈದಾರೋ ತ್ವರಣ ತೊಳಾವುತ್ತೆ ಐದಾರೆ ಗುಣಗಾರೆ ಅಂಗೈಯಲೆ ಗಂಧತೆಯುವಾರೋ ತ್ವರಣ ತೊಳಾವುತ್ತೆ ಲೈದಾರೋ ಗಂದೇವರೆ ಗುನು ಗಾರೆ ಬೊಂಬೆ ಗೊಂದೆ ಬೊಟ್ಟ ಇಡೀ ಗಂದ ತೇವರು ಗುನು ಗಾರೆ ಬೊಂಬೆ ಗೊಂದೆ ಬೊಟ್ಟ ಇಡೀದಾರು ಬೊಂಬೆ ಗೊಂದೆ ಬೊಟ್ಟ ಹಿಡಿದರೆ ಗುನು ಗಾರೆ ತ್ವರಣ ಕೊಂದೆ ಬೊಟ್ಟ ಹಿಡಿದಾರೊಂದೆ ಬೊಟ್ಟ ಹಿಡಿದಾರೆ ಗುನು ಗಾರೆ ತ್ವರಣ ಕೊಂದೆ ಬೊಟ್ಟ ಹಿಡಿದಾರೊ ತ್ವರಣ ಕೊಂದೆ ಬೊಟ್ಟ ಹಿಡಿದಾರೆ ಗುನು ಗಾರೆ ಭೂಮಿ ಗೊಂದೆ ಬೊಟ್ಟ ಬೊಟ್ಟ ಇಡಿದಾರೆ ಗುನು ಗಾರೆ ಭೂಮಿ ಗೊಂದೆ ಬೊಟ್ಟ ಇಡೋ ಸೀರೋ ಭೂಮಿ ಗೊಂದೆ ಬೊಟ್ಟ ಇಡಿಸಿರೆ ಗುನು ಗಾರೆ ಆಕಾಶ ಕೊಂದೆ ಬೊಟ್ಟ ತಳಿದಾರೋ ಭೂಮಿ ಗೊಂದೆ ಬೊಟ್ಟ ಇಡಿಸಿರೋ ಗುನು ಗಾರೆ ಆಕಾಶ ಕೊಂದೆ ಬೊಟ್ಟ ತಳಿದಾರೋ ಆಕಾಶ ಕೊಂದೆ ಬೊಟ್ಟ ತಳಿದಾರೆ ಗುನು ಗಾರೆ ತಾಮಂದೆ ಬೊಟ್ಟ ಇಡಿದಾರೋ ಆಕಾಶ ಕೊಂದೆ ಬೊಟ್ಟ ತಳಿದಾರೋ ಗುನು ಗಾರೆ ಹಿಡಿದಾರೆ ಗುನು ಗಾರೆ ಮಲ್ಲೋಗಿ ಹುವ ತಡಿದಾರೋ ತಾಮೊಂದೆ ಬೊಟ್ಟ ಹಿಡಿದಾರೋ ಗುನು ಗಾರೆ ಮಲ್ಲೋಗಿ ಹುವ ತಡಿದಾರೋ ಅಲ್ವೇ ಮಲ್ಲಕ್ಕ ಅವ್ರ ಹಾಡಿನ ದಾಟಿನೇ ಬೇರೆ ಇರ್ತಿತ್ತು ನೋಡ್ಬೆ ಸಂಪ್ರದಾಯ ಪದ ನಮ್ ಕಡೆ ಹಂಗ ಹಾಡ್ತಾರ ನೋಡು ಅದಕ್ಕಿಂತ ಬ್ಯಾರೆ ಅಂದ್ರ ಹಾಲಕ್ಕಿ ಸಮುದಾಯದವ್ರು ಅಂತೂ ನೋಡ ಎಷ್ಟು ದೊಡ್ಡ ವ್ಯಕ್ತಿ ಪದ್ಮಶ್ರೀ ಪ್ರಶಸ್ತಿ ಪಡೆದಂತ ಒಂದು ಹಾಡು ಹಕ್ಕಿ ಇವತ್ತು ನಮ್ಮಿಂದ ದೂರ ಆತು ಆದ್ರ ನೋಡು ಅವ್ರು ಹಾಡಿದ ಹಾಡು ಮಾಡಿದ ಸಮಾಜ ಸೇವೆ ನಾಲ್ಕು ಮಂದಿಗೆ ಮಾಡಿದ ಉಪಕಾರ ಎಲ್ಲ ಇಲ್ಲೇ ಉಳಿದೈತಿ ಹೌದು ನನ್ಗೆ ಇನ್ನೊಂದು ಏನು ಖುಷಿ ಆಕೈತೆ ಗೊತ್ತೇನ ಮಲ್ಲಕ್ಕ ಎಂಥ ದೊಡ್ಡ ದೊಡ್ಡ ಕಲಾವಿದರು ಹೋದ್ರೂ ಅವ್ರು ಹಾಡಿದಂಥ ಹಾಡುಗಳೆಲ್ಲ ನಿಮ್ಮ ಆಫೀಸ್ನೋಗ ಆಸ್ತಿಗತೆ ಕಾಯ್ದಿಟ್ಟಿರಲ್ಲ ಹೌದು ಮತ್ತೆ ಅವಾಗ ಅವಾಗ ಹಾಕ್ತಿರ್ತೀವಿ ನೀವು ಕೇಳ್ತಿರ್ತೀಯಲ್ಲ ಕೇಳ್ತಿರ್ತೀನಿ ಬಿಡ್ಮೆ ನಮ್ಮ ಮುಂಜಾನೆ ಎದ್ದ ಕೂಡ ಹಾಡ್ಬೇಕ ನಮ್ಗೆ ರೇಡಿಯೋ ಬೇಕಾ ನೋಡ ಆತ ನಡಿ ಮತ್ತೆ ನೀನು ಹಾಡು ಪ್ಯಾವ್ ಅಂತ ಒದರ್ತಾವ ಚಾ ಮಾಡ್ತೀನಿ ಆದ್ರೆ ಹಾಡಿನ ಹಾಲಿಂದ ಅಲ್ಲಿ ಮತ್ತೆ ಹೌದು ಹೌದು ಆದ್ರೆ ನಾ ಇನ್ಮೇಲಿಂದ ಶಾಣೆ ಹಾಕಿನಿ ಯಾಕೆ ಹೇಳು ಆಡಿನ ಹಾಲು ಕುಡಿದ್ರೆ ಶಾಣೆ ಹಾಕಾರಂತ ಓ ಇದೊಂದು ಹೊಸ ಬಿಡು ನಿಂದು ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಭಾಗ ತಾಲೂಕು ನೀಲಜಿಯ ಮಾಯಗೌಡ ಸಿದ್ದನಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ರಿವಾಯತ್ ಪದ ಶರಣ ಬಿ ಶರಣ ಶಿವನ ವಲಸಿದ ನಬಿ ಶರಣ ಶಿವನ ವಲಸಿದ ನಬಿ ಶರಣ ಜನಸಿ ಬಂಗಾರ ಬಸ್ತಾನ ಜನಸಿ ಬಂಗಾರ ಬಸ್ತಾನ ಜಾತಿಲ ಮುಸಲ್ಮಾನ ಶಿವನ ವಲಸಿದ ನಬಿ ಶರಣ ಶಿವನ ವಲಸಿದ ನಬಿ ಶರಣ ಜಟ ಜನ ಅರ್ಬಸ್ತಾನ ವಾದ ಭೇದ ಬಾಳ ಕದನ ಜಟ ಜನ ಅರ್ಬಸ್ತಾನ ವಾದ ಭೇದ ಬಾಳ ಕದನ ಜಟ ಜನ ಅರ್ಬಸ್ತಾನ ವಾದ ಭೇದ ಬಾಳ ಕದನ ಎಟ್ಟ ಜನ ಅರ್ಬಸ್ತಾನ ವಾದ ಭೇದ ಬಾಳ ಕದನ ಜನಸಿ ಬಂದ್ರ ಶಿವ ಶರಣ ಜನಸಿ ಬಂದ್ರ ಶಿವ ಶರಣ ಕಳಸಿ ಕೊಟ್ರ ಶಿವ ತಾಣ ಶಿವನ ವಲಸಿದ ನಬಿ ಶರಣ ಶಿವನ ವಲಸಿದ ನಬಿ ಶರಣ ಗರ್ವ ಹರಣ ಮೋಹ ಹರಣ ಯೋಗ ಭರಣ ನಬಿ ಶರಣ ಗರ್ವ ಹರಣ ಮೋಹ ಹರಣ ಯೋಗ ಭರಣ ನಬಿ ಶರಣ ಗರ್ವ ಹರಣ ಮೋಹ ಹರಣ ಯೋಗ ಭರಣ ನಬಿ ಶರಣ ಗರ್ವ ಹರಣ ಮೋಹ ಹರಣ ಯೋಗ ಭರಣ ಶರಣ ತಪ್ಪಲಿಲ್ಲ ಶಿವನ ದಾನ ತಪ್ಪಲಿಲ್ಲ ಶಿವನ ದಾನ ಭಕ್ತಿಗೆ ಬಲವಾಣ ಶಿವನ ವಲಸಿದ ನಬಿ ಶರಣ ಶಿವನ ವಲಸಿದ ನಬಿ ಶರಣ ಕುಯ್ಯತ್ತಿದ್ರು ಜನಸಿದ ಹೆಣ್ಣ ಮಾರತಿದ್ರು ಸತಿಯಳನ ಒಯ್ಯತಿದ್ರು ಜನಸಿದ ಹೆಣ್ಣ ಮಾರತಿದ್ರು ಸತಿಯಳನ ಒಯ್ಯತಿದ್ರು ಜನಸಿದ ಹೆಣ್ಣ ಮಾರತಿದ್ರು ಸತಿಯಳನ ಒಯ್ಯತಿದ್ರು ಜನಸಿದ ಹೆಣ್ಣ ಮಾರತಿದ್ರು ಸತಿಯಳನ ಪರನಾರಿ ಭೋಗದೀನ ಪರನಾರಿ ಭೋಗದೀನ ಪತಿವ್ರತ ಇಲ್ಲೋ ಸ್ಥಾನ ಶಿವನ ವಲಸಿದ ನಬಿ ಶರಣ ಶಿವನ ವಲಸಿದ ನಬಿ ಶರಣ ಪಾಪ ಪುಣ್ಯ ಅರಿಯದ ಜನ ಕೊಲೆ ಸುಲಗಿ ಹೇಳುವ ದೇಣ ಪಾಪ ಪುಣ್ಯ ಅರಿಯದ ಜನ ಕೊಲೆ ಸುಲಗಿ ಹೇಳುವ ದೇಣ ಪಾಪ ಪುಣ್ಯ ಅರಿಯದ ಜನ ಕೊಲೆ ಸುಲಗಿ ಹೇಳುವ ದೇಣ ಪಾಪ ಪುಣ್ಯ ಅರಿಯದ ಜನ ಕೊಲೆ ಸುಲಗಿ ಹೇಳುವ ದೇಣ ನಿಲಜಿ ಗ್ರಾಮ ನಮ್ಮ ವತನ ನಿಲಜಿ ಗ್ರಾಮ ನಮ್ಮ ವತನ ಸಿದ್ಧರಾಮರ ಪ್ರಾಸಹಸನ ಶಿವನ ವಲಸಿದ ನಬಿ ಶರಣ ಶಿವನ ವಲಸಿದ ನಬಿ ಶರಣ ಮಾಯೇಗೌಡ ಸಿದ್ದನಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ರಿವಾಯತ್ ಪದ ಕೇಳುತ್ತಿರುವಿರಿ. ಸಾರಿ ಹೇಳ್ತಿವ್ರಿ ಬೈಯಾಣ ಬಂದ ಕೂಡೆರಿ ಜನ ಸಾರಿ ಹೇಳ್ತಿವ್ರಿ ಬೈಯಾಣ ಸರ್ವರ ಬಂದ ಕೂಡೆರಿ ಜನ ಸಾರಿ ಹೇಳ್ತಿವ್ರಿ ಬೈಯಾಣ ಸತ್ತುಳ ಶರಣರ ಭಕ್ತಿಯ ಮಾಡ್ಯಾರು ನಮಾಜ ರೋಜ ಶಿವನ ಜನ ಸರ್ವರ ಬಂದ ಕೂಡೆರಿ ಜನ ಸಾರಿ ಹೇಳ್ತಿವ್ರಿ ಬೈಯಾಣ ಶರಣ ನಬಿಯ ಶರಣರ ಸಂದಣ ಜಾತಿ ಲೇವೂಂಚ ಮುಸಲ್ಮಾನ ನಬಿಯ ಶರಣರ ಸಂದಣ ಅರ್ಬಸ್ತಾನ ಜನ್ಮಸ್ತಾನ ಮರ್ತೇಕ ಹಚ್ಚಾರೋ ನಿಶಿಯಾಣ ಸರ್ವರ ಬಂದ ಕೂಡರಿ ಜನ